ಈಗ ಕೇಳಿ ಪ್ರಧಾನಮಂತ್ರಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾ ಎಚ್ ಕೆ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೆಪೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಎಚ್ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಎಚ್ ಕೆ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮಗೆ ಇವತ್ತು ಕೇಂದ್ರ ಸರ್ಕಾರದ ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯ ಒಂದು ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ ಆ ಬಗ್ಗೆ ಮಾಹಿತಿ ಮಾಡಿಕೊಡಿ. ನಂತರ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಮೊದಲಿಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಇಂದಿನ ತುರ್ತು ಅಗತ್ಯದ ವಿಚಾರವಾಗಿರ್ತದೆ. ಈ ಉತ್ಪನ್ನಗಳನ್ನ ಮಾರುಕಟ್ಟೆ ಮೌಲ್ಯವನ್ನು ಹೆಚ್ಚೋದಕ್ಕೆ ಮೌಲ್ಯವರ್ಧನೆಯಿಂದ ಸಾಧ್ಯ ಆಗ್ತದೆ. ಅದಲ್ಲದೆ ಯಾವುದೇ ಪ್ರಾಡಕ್ಟ್ ನ ಶೆಲ್ಫ್ ಲೈಫ್ ನ ಬಳಕೆ ಅವಧಿಯನ್ನ ಹೆಚ್ಚಿಸ್ ಮಾಡೋದಕ್ಕೆ ಈ ಸಂಸ್ಕರಣೆ ಅನುಕೂಲ ಆಗ್ತದೆ. ಮತ್ತೆ ಇದರಿಂದ ಕೊಯ್ಲೋತ್ತರ ನಂತರ ನಷ್ಟ ಏನಾಗ್ತದೆ ಅದನ್ನು ಕೂಡ ತಗ್ಗಿಸಬಹುದು. ಜೊತೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದಕ್ಕೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹೆಚ್ಚು ಫಲಕಾರಿಯಾಗ್ತದೆ. ಇದನ್ನು ಮನಗಂಡಂತ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅನ್ನೋ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಎಂಟರ್ಪ್ರೈಸ್ ಎಂಬ ಯೋಜನೆಯನ್ನ ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ. ಇದರೊಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡು ಸಹಭಾಗಿತ್ವ ಇದ್ದು ಶೇಕಡ 35% ಸಹಾಯಧನವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 60% ಮತ್ತು 40% ಅನುಪಾತದಲ್ಲಿ ಹಂಚಿಕೊಳ್ತವೆ. ಇದರ ಜೊತೆಗೆ ಬಹುಶಃ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಹೆಚ್ಚುವರಿಯಾಗಿ ಶೇಕಡ 15% ಸಹಾಯಧನವನ್ನ ನೀಡಿ ನಮ್ಮ ರೈತರ ಹಿತವನ್ನು ಕಾಯ್ಪಾಡೋದಕ್ಕೆ ಮತ್ತೆ ಕೃಷಿ ಉತ್ಪನ್ನಗಳ ಉದ್ದಿಮೆದಾರರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೈ ಜೋಡಿಸಿ ಗರಿಷ್ಠ 15% ಸಹಾಯಧನವನ್ನ ಕೊಡ್ತದೆ. ಅಂದ್ರೆ ಈ 15% 6% ಕೇಂದ್ರ ಸರ್ಕಾರವು, 9% ರಾಜ್ಯ ಸರ್ಕಾರವು ತುಂಬುತ್ತಾ ಇದೆ. ಒಳ್ಳೆ ಒಂದು ಪ್ರೋತ್ಸಾಹಜನಕವಾದ ಒಂದು ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಇದು ಹಮ್ಮಿಕೊಳ್ಳಲಾಗಿದೆ. ತುಂಬಾ ಖುಷಿ ಆಗ್ತದೆ. ಈಗ ಈ ಒಂದು ಸಣ್ಣ ಮತ್ತು ಅತಿ ಸಣ್ಣ ಆಹಾರ ಸಂಸ್ಕರಣೆದಾರರು ಯಾವ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ಅವರೇ? ಪ್ರಮುಖವಾಗಿ ಇವತ್ತಿನ ಕೃಷಿ ಮತ್ತು ಸಂಸ್ಕರಣಾ ಕೈಗಾರಿಕಾ ವಲಯ ಏನಿದೆ ಅಸಂಘಟಿತವಾಗಿದೆ. ಅಂದ್ರೆ ಯಾವುದು ಕೂಡ ಸಂಘಟಿತವಾಗಿ ಹೆಚ್ಚಿನ ಅನುಕೂಲವನ್ನ ಪಡೆಯುವಂತ ಅಥವಾ ಮತ್ತೆ ಮಾರ್ಕೆಟ್ ಅನ್ನ ಎಂಟ್ರಿ ಆಗುವಂತ ಅವಕಾಶಗಳು ಅವರಲ್ಲಿಲ್ಲ. ಕಾರಣಗಳು ಅಂದ್ರೆ ಆಧುನಿಕ ಯಂತ್ರೋಪಕರಣಗಳನ್ನ ಅವರು ಬಳಕೆ ಮಾಡ್ಕೋತಾ ಇಲ್ಲ, ಪ್ಯಾಕೇಜಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ, ಈಗಿನ ಮಾರ್ಕೆಟ್ ಜೊತೆ ಕಾಂಪೀಟ್ ಮಾಡುವಂತ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆಗೆ ಕಾಂಪೀಟ್ ಮಾಡುವಂತ ಬ್ರ್ಯಾಂಡಿಂಗ್ ಮತ್ತೆ ಮಾರುಕಟ್ಟೆ ಕೌಶಲ್ಯ ಕೂಡ ಅವರಲ್ಲಿಲ್ಲ. ಅದರ ಜೊತೆಗೆ ಗುಣಮಟ್ಟ ಮತ್ತು ಸುರಕ್ಷತಾ ನಿಯಂತ್ರಣ ಕ್ರಮಗಳೇನಿದಾವೆ ಅದನ್ನ ಫಾಲೋ ಮಾಡಿ ಇವತ್ತಿನ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಅದಕ್ಕೆ ಇವರು ತೂಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವನ್ನೆಲ್ಲವನ್ನು ಮನಗಂಡಂತ ಕೇಂದ್ರ ಸರ್ಕಾರ ಈ ಯೋಜನೆಯಲ್ಲಿ ಈ ಚಟುವಟಿಕೆಗಳನ್ನು ಕೂಡ ಸೇರಿಸಿಕೊಂಡು ಬಂಡವಾಳ ಹೂಡಿಕೆ ಸಾಧ್ಯ ಆಗುವಂತೆ ಸಹಾಯಧನವನ್ನು ನೀಡೋದ್ರ ಜೊತೆಗೆ ಬ್ಯಾಂಕ್ ಸೌಲಭ್ಯ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಸಾಕಷ್ಟು ಮುಂದಾಲೋಚನೆ ಮಾಡಿ ಈ ಒಂದು ರೈತರನ್ನ ಅವರ ಒಂದು ಆದಾಯ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. ಈಗ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಯೋಜನೆ ಅಂದ್ರೆ ಏನು, ಇದ್ರ ಉದ್ದೇಶ ಏನು? PMFME ಈಗಾಗಲೇ ಹೇಳದಂತೆ ಸದ್ಯ ಏನು ಅಸಂಘಟಿತ ವಲಯದಲ್ಲಿರುವಂತಹ ಕೃಷಿ ಆಹಾರ ಸಂಸ್ಕರಣಾ ಉದ್ದಿಮೆಗಳಿದಾವೆ ಅದನ್ನ ಇವತ್ತಿನ ಪರಿಸ್ಥಿತಿಗಿಂತ ಹೆಚ್ಚು ಉನ್ನತ ಹಂತಕ್ಕೆ ತಗೊಂಡೋಗುವಂಥದ್ದು, ಎಕ್ಸ್ಪ್ಯಾಂಡ್ ಮಾಡುವಂತಹ ಅವಕಾಶಗಳು ಮಾಡುವಂಥದ್ದು, ಮತ್ತೆ ಹೊಸ ಉದ್ದಿಮೆಗಳನ್ನ ಇಂದಿನ ಅಗತ್ಯಕ್ಕೆ ತಕ್ಕಂತೆ ಹುಟ್ಟಾಕುವಂಥದ್ದು ಈ ಯೋಜನೆಯ ಪ್ರಮುಖವಾದ ಉದ್ದೇಶ. ಇರೋದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಕ್ಕೆ, ಅಪ್ಗ್ರೇಡ್ ಮಾಡ್ಕೊಳ್ಳಕ್ ಸಾಧ್ಯ ಆಗ್ತದೆ, ಮತ್ತೆ ಹೊಸದಾಗಿ ಕೂಡ ಮಾಡ್ಕೊಳ್ಳಕ್ ಅವಕಾಶಗಳಿದಾವೆ. ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಾನು ಹೇಳಿದಂಗೆ ಶೇಕಡ 35% ಸಹಾಯಧನವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 60% ಮತ್ತು 40% ಅನುಪಾತದಲ್ಲಿ ಬರೆಸ್ತವೆ, ಮತ್ತೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ 15% ಸಬ್ಸಿಡಿ, ಒಟ್ಟು ಎರಡೂ ಸೇರಿ 15% ಮೀರದಂತೆ ಸಹಾಯಧನವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಭರಿಸ್ತಾ ಇದ್ದು ಈ ಅನುದಾನವನ್ನು ಬಳಸಿಕೊಳ್ಳೋದ್ರೊಳಗೆ ರಾಜ್ಯ ಸರ್ಕಾರ ಬಹಳ ಮುಂಚೂಣಿಯಲ್ಲಿದೆ. ಈ ಒಂದು ಕಿರು ಆಹಾರ ಘಟಕದಲ್ಲಿ ಈ ಯಾವ್ಯಾವ ವಿಭಾಗಗಳು ಮಾಡ್ಕೊಳ್ತಾರೆ? ಒಂದು ವೈಯಕ್ತಿಕವಾಗಿ ಇಂಡಸ್ಟ್ರಿಯನ್ನ ಯಾರು ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವ್ರಿಗೂ ಕೂಡ ಅವಕಾಶಗಳಿದಾವೆ. ಗುಂಪುಗಳಲ್ಲಿ ಉದಾಹರಣೆಗೆ ಸ್ವಸಹಾಯ ಸಂಘಗಳು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್, ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ಗಳು, ಮತ್ತೆ ಇವಕ್ಕೆ ಕೂಡ ಅವಕಾಶಗಳು ಇದಾವೆ. ಇವಕ್ಕೂ ಕೂಡ ಸಾಲದ ಮಿತಿ 15% ಮೀರಬಾರದು. ಮತ್ತೆ ಸ್ವಸಹಾಯ ಸಂಘದ ಸದಸ್ಯರುಗಳಿದ್ದಾರೆ ಅವರಿಗೆ ಸೀಡ್ ಕ್ಯಾಪಿಟಲ್ ಆಗಿ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ಗೆ ಆಗುವಂತೆ 40,000 ರೂಪಾಯಿ ತನಕ ಇಂಡಿವಿಜುವಲ್ ಬೆನಿಫಿಷರಿಗೆ ಮತ್ತೆ ಗುಂಪಿಗೆ 400,000 ಕೂಡ ಸಹಾಯಧನ ಮಾಡೋಕ್ಕೆ ಅವಕಾಶ ಇದೆ. ಅದಲ್ಲದೆ ಈ ಏನು ಎಫ್ ಪಿಒಗಳೇನಿದಾವೆ, ಸ್ವಸಹಾಯ ಸಂಘಗಳಿರಬಹುದು, ಎಫ್ ಪಿಒಗಳಿದಾವೆ, ಸೊಸೈಟೀಸ್ಗಳಿದಾವೆ, ಮತ್ತೆ ಇನ್ಸ್ಟಿಟ್ಯೂಷನ್ಸ್ಗಳಿದಾವೆ, ಅಂತವರಲ್ಲಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳನ್ನ ಸೃಜನೆ ಮಾಡೋಕ್ಕೂ ಕೂಡ ಅವಕಾಶ ಇದಾವೆ. ಅಂದ್ರೆ ಕೆಲವು ಸೌಕರ್ಯಗಳನ್ನ ಎಲ್ಲ ಇಂಡಿವಿಜುವಲ್ ಕೂಡ ಮಾಡ್ಕೊಳ್ಳೋಕೆ ಅವಕಾಶ ಆಗೋದಿಲ್ಲ, ಯಾಕೆಂದ್ರೆ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವನ್ನ ಒಂದು ಸೆಂಟ್ರಲೈಸ್ಡ್ ಜಾಗದಲ್ಲಿ ಸಾಮಾನ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟು ಅದಕ್ಕೆ ಹೆಚ್ಚಿನ ಅನುದಾನ ಬೇಕಾಗ್ತದೆ, ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ, ಕ್ಯಾಪಿಟಲ್ ಬೇಕಾಗ್ತದೆ. ಹಾಗಾಗಿ ಅದನ್ನು ರೆಂಟಲ್ ಬೇಸಿಸ್ ಮೇಲೆ, ನಾನು ಉದ್ದಿಮೆದಾರ, ನಾನೇನು ಬಳಸ್ಕೋಬೇಕು, ಯಾವುದೋ ಪ್ರೊಸೆಸಿಂಗ್ ಮಾಡೋಕ್ಕೆ ಅವಕಾಶಗಳಿದ್ದಾವೆ, ಅದನ್ನು ಅಲ್ಲೋಗಿ ಪರ್ ಅವರೋ ಪರ್ ಡೇನೋ ರೆಂಟಲ್ ಬೇಸಿಸ್ ಮೇಲೆ ಅದನ್ನು ಬಳಸ್ಕೊಂಡು ಬರೋದಕ್ಕೆ ಅವಕಾಶ ಇದೆ. ಆತ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸೋದಕ್ಕೆ ಇಲ್ಲಿ 3 ಕೋಟಿವರೆಗೆ ಸಹಾಯಧನ ಮಾಡೋಕ್ಕೆ ಅವಕಾಶ ಇದೆ. ಅಂದ್ರೆ ಇಲ್ಲಿ ಈ ಒಂದು ಕಿರು ಆಹಾರ ಸಂಸ್ಕರಣಾ ಘಟಕಕ್ಕೆ ಸಂಬಂಧಪಟ್ಟಾಗ ಎಲ್ಲ ಉದ್ಯಮಿದಾರರನ್ನ ಒಂದ್ ಕಡೆ ಇರುವಂಗ ಒಂದು ಅವಕಾಶ ಮಾಡಿಕೊಡೋದು. ಅಂದ್ರೆ ಆ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಅಲ್ಲಿ ತಯಾರು ಮಾಡ್ಕೊಂಡು ಒದಗಿಸ್ಕೊಟ್ರೆ ಅದನ್ನ ರೆಂಟಲ್ ಬೇಸಿಸ್ ನಲ್ಲಿ ಉದ್ಯಮಿದಾರರು ಬಳಸ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅದನ್ನ ಈ ರೀತಿ. ಇಲ್ಲಿ ಈ ಬೀಜ ಬಂಡವಾಳ ಒಂದು ಉದ್ಯಮ ಕೂಡ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲ, ಬೀಜ ಬಂಡವಾಳ ಅಂತ ಹೇಳುದು ನಾನು ಸ್ವಸಹಾಯ ಸಂಘದ ಸದಸ್ಯರುಗಳೇನಿರ್ತಾರೆ ಅವರು ಸಣ್ಣ ಹಂತದಲ್ಲಿ ಒಂದು ಏನು ಉದ್ಯಮ ಮಾಡ್ತಾರೆ, ಹಪ್ಪಳ ಮಾಡ್ತಾ ಇರ್ಬೋದು, ಉಪ್ಪಿನಕಾಯಿ ಮಾಡ್ತಾ ಇರ್ಬೋದು, ಬೇರೆ ಅಗರಬತ್ತಿ ಮಾಡ್ತಾ ಇರ್ಬೋದು, ಅವರಿಗೆ ಒಂದು ಇನಿಷಿಯಲ್ ಕ್ಯಾಪಿಟಲ್ ಬೇಕಾಗುತ್ತೆ, ವರ್ಕಿಂಗ್ ಆರಂಭಿಕ ಒಂದು ಹಣ. ಅದಕ್ಕಾಗಿ 40,000 ರೂಪಾಯಿ ಇಂಡಿವಿಜುವಲ್ ಆಗಿ ಕೊಡ್ತಾರೆ, ಅದ ಸ್ವಸಹಾಯ ಸಂಘಗಳಿಗಾದ್ರೆ 400,000 ವರೆಗೆ ಕೊಡ್ತಾರೆ. ಅದನ್ನ ಮತ್ತೆ ಅವ್ರು ತೀರಿಸಿದ ಮೇಲೆ ರಿವಾಲ್ವಿಂಗ್ ಫಂಡ್ ಆಗಿ ಅದನ್ನ ಆವರ್ತ ನಿಧಿಯಾಗಿ ಬಳಸ್ಕೊಳ್ಳೋಕೆ ಅವಕಾಶ ಇದೆ. ಆಯ್ತು, ಈ ಒಂದು ವೈಯಕ್ತಿಕ ಮತ್ತು ಗುಂಪುಗಳಿಗೆ ಸಾಲ ಬೇಕಾದ್ರೆ ಯಾವ ತರ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ? ಹೌದು, ಇದು ಈ ಬಹುಶಃ ಇದೊಂದೇ ಯೋಜನೆಯಲ್ಲಿ ಇಷ್ಟು ಅತ್ಯುತ್ತಮವಾದ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಏನಂದ್ರೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ ಇದ್ದಾರೆ, ಇದು ಕೃಷಿ ಇಲಾಖೆ ವತಿಯಿಂದ ಈ ಯೋಜನೆಯಡಿಯಲ್ಲಿ ಅವರನ್ನ ಆಯ್ಕೆ ಮಾಡಿ ಅವರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಲಭ್ಯ ಇರ್ತಾರೆ. ಇವರು ಯಾವುದೇ ಉದ್ಯಮಿಗಳಿಗೆ, ಕೃಷಿ ಆಹಾರ ಸಂಸ್ಕರಣಾ ಉದ್ದಿಮೆಯನ್ನ ಆರಂಭಿಸಬೇಕು ಅಂತ ಆಸಕ್ತಿ ಇರುವಂತಹ ಯಾವುದೇ ಉದ್ದಿಮೆದಾರರಿಗೆ ಮೊದಲು ಬೇಕಾಗಿರೋದು ಹಲವಾರು ಸಪೋರ್ಟ್ ಬೇಕು, ಹ್ಯಾಂಡ್ ಹೋಲ್ಡಿಂಗ್. ಎಲ್ಲರೂ ಹೇಳ್ಬಿಡ್ತಾರೆ ಸ್ಕೀಮ್ ಬಗ್ಗೆ, ಆದ್ರೆ ಅದನ್ನ ಜೊತೆ ನಿಂತು ಕೆಲಸ ಮಾಡೋದಕ್ಕೆ ಸಹಾಯ ಆಗೋದಿಲ್ಲ. ಇದೊಂದು ಯೋಜನೆಯ ಸೌಂದರ್ಯ ಅಂದ್ರೆ ಇದೆ. ಇಲ್ಲಿ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್, ವಿಸ್ತೃತ ಯೋಜನಾ ವರದಿಯನ್ನ ರೆಡಿ ಮಾಡಬೇಕಾಗ್ತದೆ ಈ ಬ್ಯಾಂಕ್ನಿಂದ ಸಾಲ ತಗೋಬೇಕಾದ್ರೆ. ಅದನ್ನ ಯಾರು ಮಾಡಿಕೊಡ್ತಾರೆ ಇವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯನ್ನು ಜಿಲ್ಲಾ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಇರ್ತಾರೆ, ಅವರು ಈ ಯೋಜನಾ ವರದಿಯನ್ನ ಸಿದ್ಧ ಮಾಡೋದು ಕೂಡ ಅವರೇ ನಿಂತು ಮಾಡಿಕೊಡ್ತಾರೆ. ಅದಲ್ಲದೆ ಈ ನವೋದ್ಯಮಿಗಳಿಗೇನು ಆರಂಭ ಮಾಡಕ್ಕೆ ಹೊರಟಿರ್ತಾರೆ ಉತ್ಸಾಹದಿಂದ, ಅವರಿಗೆ ಸಾಕಷ್ಟು ತೊಡಕುಗಳು ಆರಂಭದಲ್ಲಿ ಬರ್ತವೆ. ಅವರು ಒಂದು GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, FSSI ಸರ್ಟಿಫಿಕೇಟ್ ಬೇಕು, ಉದ್ಯಮನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ಟ್ರೇಡ್ ಲೈಸೆನ್ಸ್ ತಗೋಬೇಕು, ಇವೆಲ್ಲ ಇದಾವೆ. ಇವು ಎಲ್ಲದನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಜೊತೆ ನಿಂತು ಇವರೇ ಸಪೋರ್ಟ್ ಮಾಡಿ ಅವ್ರಿಗೆಲ್ಲದನ್ನು ಕೈ ಹಿಡಿದು ಮುನ್ನಡೆಸ್ತಾರೆ, ಮಾಡ್ಕೊಡ್ತಾರೆ. ಮತ್ತೆ ಇವರಿಗೆ ಇನ್ನೊಂದು ಇದರೊಳಗೆ ಬ್ಯೂಟಿ ಅಂತ ಅಂದ್ರೆ, ಯಾವ ಉದ್ದಿಮೆದಾರರು ಇವರಿಂದ ಯೋಜನಾ ವರದಿಯನ್ನು ಪಡ್ಕೋತಾರೆ ಬ್ಯಾಂಕ್ ಸಬ್ಮಿಟ್ ಮಾಡೋದಕ್ಕೆ, ಯಾವುದೇ ಅನುದಾನವನ್ನ ಹಣಕಾಸನ್ನ ಕೊಡಬೇಕಾಗಿಲ್ಲ, 1 ರೂಪಾಯಿ ಕೊಡಬೇಕಾಗಿಲ್ಲ. ಯೋಜನೆಯಲ್ಲೇ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಕೆಪೆಕ್ಸ್ ಸಂಸ್ಥೆ ವತಿಯಿಂದ. ಅವರಿಗೆ ಒಂದು ಬ್ಯಾಂಕ್ ಸೌಲಭ್ಯ, ಒಬ್ಬ ಉದ್ದಿಮೆದಾರನಿಗೆ ಬ್ಯಾಂಕಿಂದ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ರೆ ಅವ್ರಿಗೆ 20,000 ರೂಪಾಯಿಯನ್ನ ಕೆಪೆಕ್ಸ್ ಸಂಸ್ಥೆಯಿಂದ ನೇರವಾಗಿ ಕೊಡಲಾಗ್ತದೆ. ಉದ್ದಿಮೆದಾರರು ಅವರಿಗೆ ಯಾವುದೇ 1 ರೂಪಾಯಿ ಕೊಡಬೇಕಾಗಿಲ್ಲ. ಓಹೋ, ತುಂಬಾ ಸಂತೋಷ. ಈಗ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಬೇಕಂದ್ರೆ ಯಾರ್ಯಾರು ಅರ್ಹರಿರ್ತಾರೆ, ಯಾರು ಅರ್ಜಿ ಸಲ್ಲಿಸಬಹುದು? ಡಾಕ್ಟರ್ HK ಶಿವಕುಮಾರ್ ಅವರೇ, ಇದು ಇನ್ನೊಂದು ವಿಶೇಷ ಉತ್ತಮವಾದ ಪ್ರಶ್ನೆ. ಯಾಕೆಂದ್ರೆ ಇಲ್ಲಿ ಕೇವಲ 18 ವರ್ಷ ಆಗಿರಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವ ಮಾನದಂಡಗಳು ಇಲ್ಲ. ಅವ ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಯಾವ್ದು ಹಳ್ಳಿಯಲ್ಲಿದ್ದು ಅವನು ಮನಸ್ಸು ಮಾಡಿ ನಾನು ಉದ್ದಿಮೆ ಮಾಡ್ತೀನಿ ಅನ್ನೋ ಆಸಕ್ತಿ ಇದ್ದು, ಹೆಚ್ಚಿನ ತಿಳುವಳಿಕೆ ಇದ್ದು, ಅದನ್ನು ನಿರ್ವಹಿಸ್ತೀನಿ ಅನ್ನೋ ಅವರಿಗೆ ಬಲ ಇದ್ರೆ ಅಷ್ಟೇ ಸಾಕು. ಮತ್ತೆ ಅವನು ಯಾವ ಉದ್ದಿಮೆಯನ್ನು ಆರಂಭಿಸ್ತೇನೆ ಅವನ ಹೆಸರಿನಲ್ಲಿ ಉದ್ದಿಮೆ ಮಾಡಬೇಕು, ಅಷ್ಟಾದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಈ ನಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಇದಾರಲ್ಲ, ಅವರೇ ಇವರ ಅಪ್ಲಿಕೇಶನ್ನ ವೆಬ್ಸೈಟ್ ವೆಬ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದು ಜಿಲ್ಲಾ ಹಂತಕ್ಕೆ ಬರ್ತದೆ, ಮತ್ತೆ ಅಪ್ಲೈ ಮಾಡಿದ್ಮೇಲೆ ಅವರೇ ಒಂದು ಸ್ಕ್ರೂಟ್ನಿ ಮಾಡಿ ಜಿಲ್ಲಾ ಹಂತಕ್ಕೆ ಒಂದು ಕಮಿಟಿ ಇದೆ, ಆ ಕಮಿಟಿ ಜಿಲ್ಲಾ ಮಟ್ಟದ ಸಮಿತಿ ಇದೆ, ಆ ಸಮಿತಿಗೆ ಬರ್ತದೆ, ಅಲ್ಲಿ ರಿವ್ಯೂ ಮಾಡ್ತಾರೆ ಅಪ್ಲಿಕೇಶನ್ನ. ಆ ನಂತರ ಅದರ ಎಲ್ಲಾ ಮಾನದಂಡಗಳನ್ನ ಫುಲ್ಫಿಲ್ ಮಾಡುವಂತ ಅರ್ಜಿ ಆಗಿದ್ರೆ. ಅಂದ್ರೆ ಈ ಯೋಜನೆ ಪ್ರಾರಂಭ ಮಾಡಲಿಕ್ಕೆ ಕೇವಲ 18 ವರ್ಷ ಆಗಿರಬೇಕು, ಯಾವುದೇ ಕನಿಷ್ಠ ವಿದ್ಯಾರ್ಹತೆಯೂ ಬೇಕಾಗಿಲ್ಲ, ಯಾವುದೇ ಒಂದು ಅವರು ಹಣಕಾಸಿನ ಒಂದು ಇದು ಬೇಕಾಗಿಲ್ಲ, ಜವಾಬ್ದಾರಿನೂ ಬೇಕಾಗಿಲ್ಲ. ಯಾಕೆ ಕನಿಷ್ಠ ವಿದ್ಯಾರ್ಹತೆ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ, ಇದು ಹೊಸದಾಗಿ ಮಾಡೋದು ಅಷ್ಟೇ ಅಲ್ಲ, ಈಗಾಗಲೇ ಅಸಂಘಟಿತ ವಲಯವಾಗಿ ಉದ್ದಿಮೆಯನ್ನ ನಡೆಸ್ಕೊಂಡು ಹೋಗ್ತಾರಲ್ಲ, ಅವ್ರಿಗೂ ಕೂಡ ಎಕ್ಸ್ಪಾಂಡ್ ಮಾಡಕ್ ಅವಕಾಶ ಇರೋದ್ರಿಂದ ಅವರು ವಿದ್ಯಾರ್ಹತೆ ಇಲ್ಲದೆ ಇದ್ರು ಕೂಡ ಎಕ್ಸ್ಪಾಂಡ್ ಮಾಡಕ್ಕೆ ಅವಕಾಶ ಆಲ್ರೆಡಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅದೇ ಅದೇ, ಈಗಾಗಲೇ ಓದಿದ್ರು ಸಾಕಷ್ಟು ಜನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂತವರಿಗೂ ಕೂಡ ನೀವು ಪ್ರೋತ್ಸಾಹ ಮಾಡಬೇಕು, ಇನ್ನೂ ಅವರನ್ನ ಮೇಲ್ದರ್ಜೆಗೆ ತರಬೇಕು ಅನ್ನೋದು ಉದ್ದೇಶ. ಈಗ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ದಾಖಲಾತಿಗಳು ಏನಾದರೂ ಬೇಕಾಗುತ್ತಾ? ಅದೇ, ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಕಡೆಯಿಂದಾನೆ ಮಾಡಿಸ್ಕೊಳಕ್ ಅವಕಾಶ ಇದೆ. ಅದರ ಜೊತೆಗೆ ಟ್ರೇಡ್ ಲೈಸೆನ್ಸ್ ಏನ್ ಮಾಡಬೇಕಾಗಿದೆ, ಅದನ್ನ ಟ್ರೇಡ್ ಲೈಸೆನ್ಸ್ ನ ಎಲ್ಲಿ ಅವರು ಉದ್ದಿಮೆಯನ್ನು ಆರಂಭಿಸ್ತಾರೆ ಅಲ್ಲಿ ಪರವಾನಗಿಯನ್ನು ಪಡ್ಕೋಬೇಕಾಗ್ತದೆ. ಮತ್ತೆ ಇದು ಎಲ್ಲವೂ ಕೂಡ ಆಹಾರ ಸಂಸ್ಕರಣಾ ಸಂಬಂಧಪಟ್ಟ ಉದ್ದಿಮೆ ಆಗಿರೋದ್ರಿಂದ FSSAI ಸರ್ಟಿಫಿಕೇಶನ್ ಕೂಡ ಬೇಕಾಗ್ತದೆ. ಮತ್ತೆ ಆಸ್ ಯೂಶುವಲ್ GST 1 ಸರ್ಟಿಫಿಕೇಟ್ ಬೇಕಾಗ್ತದೆ. ಇವನ್ನೆಲ್ಲ ಮೂಲಭೂತವಾಗಿ ಅವರು ಸಿದ್ಧ ಮಾಡಿ ಇಟ್ಕೊಂಡ್ಬೇಕಾಗ್ತದೆ. ಆಯ್ತು, ಇನ್ನೊಂದು ಅಂದ್ರೆ ಈಗ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇವೆಲ್ಲ ಬೇಕಾಗುತ್ತೆ, ಖಂಡಿತ ಬೇಕಾಗುತ್ತೆ. ಆಯ್ತು, ಈಗ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸ್ತಾರೆ, ರೋಲ್ ಅನ್ನು ಪ್ಲೇ ಮಾಡ್ತಾರೆ? ಈಗಾಗಲೇ ಹೇಳದಂಗೆ ಈ ಯೋಜನೆಯಲ್ಲಿ ಈಗಾಗಲೇ ಇನ್ಕ್ಲೂಡ್ ಮಾಡ್ಕೊಂಡಿರುವಂಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳೇ ಇವರು ಉದ್ದಿಮೆದಾರ ನವೋದ್ಯಮಿಗಳು ಯಾರು ಆರಂಭ ಮಾಡಕ್ಕೆ ಮುಂದೆ ಬರ್ತಾರೋ ಅವರು ಯೋಜನೆಯ ವರದಿ ತಯಾರದ ವಿಸ್ತೃತ ಯೋಜನಾ ವರದಿ ತಯಾರದಿಂದ ಹಿಡಿದು ಅಪ್ಲಿಕೇಶನ್ ಹಾಕಿ ಲೋನ್ ಸ್ಯಾಂಕ್ಷನ್ ಆಗೋದುವರೆಗೆ ಅವರು ನಿಮ್ಮ ಪ್ರತಿ ಹಂತದಲ್ಲಿ ಕೈ ಹಿಡಿದು ಕಾಳಜಿ ತಗೋತಾರೆ. ಇನ್ನೊಂದು, ಈ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಸಾಲ ಮಂಜೂರಿ ಬಗ್ಗೆ ಏನಾದರೂ ಮಾಹಿತಿ? ಅದೇ, ಈಗಾಗಲೇ ಅದನ್ನು ಕೂಡ ನಾನು ಹೇಳಿದ್ದೀನಿ, ಆನ್ಲೈನ್ ಪೋರ್ಟಲ್ ನಲ್ಲಿ ಇದೇ ರಿಸೋರ್ಸ್ ಪರ್ಸನ್ ಅರ್ಜಿಗಳನ್ನ ಹಾಕಿಸ್ತಾರೆ. ಅದಾದ್ಮೇಲೆ ಜಿಲ್ಲಾ ಮಟ್ಟದಲ್ಲಿ ಅದು ಪರಿಶೀಲನೆ ಆಗ್ತದೆ. ಅಲ್ಲಿ ಪರಿಶೀಲನೆಗೊಂಡ ಅರ್ಜಿಗಳು ಬ್ಯಾಂಕ್ಗೆ ಸಾಲ ಸೌಲಭ್ಯಕ್ಕಾಗಿ ಹೋಗ್ತವೆ. ಬ್ಯಾಂಕ್ ಇವರ ಕ್ರೆಡೆನ್ಶಿಯಲ್ಸ್ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ಸೌಲಭ್ಯನ ಒದಗಿಸ್ಕೊಡ್ತದೆ. ಮತ್ತೆ ಈ ಸೌಲಭ್ಯ ಏನ್ ಬ್ಯಾಂಕ್ ಸೌಲಭ್ಯ ಲೋನ್ ಬರ್ತದೆ, ಇದು ಬ್ಯಾಕ್ ಎಂಡೆಡ್ ಸಬ್ಸಿಡಿ, ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ. ಸೊ ಹಾಗಾಗಿ ಬ್ಯಾಂಕ್ಗೆ ನೇರವಾಗಿ ನಮ್ಮ ಸಬ್ಸಿಡಿ ಅನುದಾನವನ್ನ ಬಿಡುಗಡೆ ಮಾಡಿ. ಓಕೆ, ಈಗ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಯೋಜನೆಯು ಯಾವ ರೀತಿ ಸಹಾಯ ಕಲ್ಪಿಸುತ್ತೆ? ಹೌದು, ಈಗಾಗಲೇ ಅದನ್ನು ಕೂಡ ನಾನು ಸ್ಪಷ್ಟಪಡಿಸಿದ್ದೀನಿ. ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಮೂಲ ಬಂಡವಾಳವಾಗಿ ಮಾಡೋದಕ್ಕೆ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ಗೆ ಅನುಕೂಲ ಆಗುವಂತೆ ಪ್ರತಿ ಸದಸ್ಯರಿಗೆ 40,000 ರೂಪಾಯಿ ಅನುದಾನವನ್ನ ಇದರಲ್ಲಿ ಕೊಡಕ್ಕೆ ಅವಕಾಶ ಇದೆ. ಮತ್ತೆ ಒಂದೇ ಚಟುವಟಿಕೆಯನ್ನ ಸಂಘ ಮಾಡ್ತಾ ಇದ್ರೆ ಆ ಪೂರ್ಣ ಚಟುವಟಿಕೆಗಾಗಿ ಸಂಘಕ್ಕೆ 400,000 ವರೆಗೆ ಅನುದಾನವನ್ನ ಕೊಡಕ್ಕೆ ಸಹಾಯಧನವನ್ನು ಕೊಡಲಾಗ್ತದೆ. ಆ ಸಹಾಯಧನ ಮತ್ತೆ ಅದು ರೀಪೇಮೆಂಟ್ ಆದ್ಮೇಲೆ ಅದು ಆವರ್ತನ ನಿಧಿಯಾಗಿ ಬಳಕೆ ಆಗ್ತದೆ, ನಮಗೇನು ವಾಪಸ್ ಕೊಡಬೇಕಾಗಿಲ್ಲ. ಈ ಒಂದು ಪ್ರಧಾನ ಮಂತ್ರಿಗಳ ಕಿರು ಆಹಾರ ಯೋಜನೆಯಡಿಯಲ್ಲಿ ಮೂಲ ಸೌಕರ್ಯ ಸ್ಥಾಪನೆ ಅವಕಾಶ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಹೌದು, ಕೃಷಿ ಆಹಾರ ಮತ್ತು ಸಂಸ್ಕರಣೆಯನ್ನ ಉತ್ತೇಜನ ಮಾಡುವಂತ ಪ್ರಕ್ರಿಯೆಯಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಮಾಡಿದ್ದಾರೆ. ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ನ ಸಾಮಾನ್ಯವಾಗಿ ಎಲ್ಲಿ FPOಗಳು ಮಾಡುವಂತದ್ದು, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳು, SHG ಸಂಘಗಳು, ಸಹಕಾರಿ ಸಂಸ್ಥೆಗಳು ಮತ್ತೆ ಗುಂಪುಗಳು, ಇವು ಯಾರು ಬೇಕಾದ್ರೂ ಕೂಡ ಈ ಸಂಸ್ಕರಣಾ ಸೌಲಭ್ಯಗಳನ್ನ ಮೂಲಭೂತ ಸೌಕರ್ಯಗಳನ್ನ ಮಾಡಬಹುದು. ಇದಕ್ಕೆ ಸಾಮಾನ್ಯವಾಗಿ 3 ಕೋಟಿವರೆಗೆ ಸಹಾಯಧನವನ್ನ ನೀಡೋದಕ್ಕೆ ಅವಕಾಶ ಇದೆ. ಶೇಕಡ 35%ರಷ್ಟು ಸಹಾಯಧನವನ್ನ 10 ಕೋಟಿ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ಮೀರದಂಗೆ 3 ಕೋಟಿವರೆಗೆ ಸಹಾಯಧನವನ್ನ ನೀಡಕ್ಕೆ ಅವಕಾಶ ಇದೆ. ಈಗಾಗಲೇ ಸಾಮಾನ್ಯ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ರಾಯಚೂರು, KVK ಚಾಮರಾಜನಗರ, ಹಾಸನ, KVK ಕೋಲಾರ, ಚಿಂತಾಮಣಿ, KVK ರಾಮನಗರ ಮತ್ತೆ CFTRI ಮೈಸೂರು ಕೂಡ ಸಂಸ್ಥೆಗಳಲ್ಲಿ ಈಗಾಗಲೇ ಇಂತಹ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಗಳನ್ನ ಮಾಡಿದೀವಿ. ಇದು ಯಾಕೆ ಉದ್ದೇಶ ಅಂತ ಅಂದ್ರೆ, ಉದಾಹರಣೆ ನನ್ನ KVK ಕೋಲಾರದಲ್ಲಿ ಇದಿದೆ. KVK ಕೋಲಾರದಲ್ಲಿ ಇರುವಂತಹ ಇನ್ಕ್ಯುಬೇಷನ್ ಸೆಂಟರ್ ನ ಎಂಟೈರ್ ಕೋಲಾರ ಜಿಲ್ಲೆಯಲ್ಲಿರುವಂತಹ ಈ ನವೋದ್ಯಮಿಗಳು ಯಾವ ಮಾಡಕ್ ಹೊರಟಿದ್ದಾರೆ ಅವರು ಈ ಸೌಲಭ್ಯವನ್ನು ಬಳಸಿಕೊಂಡು ಅವರು ಮತ್ತೆ ಒಂದು ಇಂಡಸ್ಟ್ರಿನ ಈ ಪ್ರಾಸೆಸಿಂಗ್ ಮಾಡೋದಕ್ಕೆ ಆಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಇರುವಂತದನ್ನೇ ಬಳಸಿಕೊಂಡು ಗ್ರೇಡಿಂಗ್ ಮಾಡೋದು, ಸಾರ್ಟಿಂಗ್ ಮಾಡೋದು, ಪ್ರಾಸೆಸಿಂಗ್ ಮಾಡಬಹುದು, ಪ್ಯಾಕೇಜಿಂಗ್ ಮಾಡಬಹುದು, ಎಲ್ಲವನ್ನು ಕೂಡ ಇಲ್ಲೇ ಇರುವಂತ ಸೌಲಭ್ಯಗಳನ್ನು ಬಳಸಿಕೊಂಡು ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಪರ್ ಡೇ ರೇಟ್, ಪರ್ ಅವರ್ ರೇಟ್ ಏನೋ ಫಿಕ್ಸ್ ಆಗಿರುತ್ತೆ, ಅದನ್ನ ಪೇಮೆಂಟ್ ಮಾಡಿ ಬಳಸಿಕೊಂಡು ಅವರು ಕೆಲಸ ಮಾಡ್ಕೊಂಡ್ಬರ್ಬೋದು. ಇನ್ನೊಂದು, ಈ ಯೋಜನೆಯಡಿಯಲ್ಲಿ ತರಬೇತಿಗೆ ಏನಾದರೂ ಅವಕಾಶ ಇದೆಯಾ? ಯಾಕಂದ್ರೆ ತರಬೇತಿ ತಗೊಂಡ್ರೆ ಅವರು ಕೆಲಸವನ್ನ ಸುಗಮವಾಗಿ ಮಾಡಬಹುದಲ್ಲ ಅಂತ. ಖಂಡಿತ, ಯಾರು ಜಿಲ್ಲಾ ಮಟ್ಟದಲ್ಲಿ ಅನುಮೋದನೆ ಆಗಿ ಜಿಲ್ಲಾ ಮಟ್ಟದ ಕಮಿಟಿಯಿಂದ ಅನುಮೋದನೆ ಆಗಿ ಬ್ಯಾಂಕ್ ಸಾಲಕ್ಕೆ ಹೋಗ್ತಾರೆ ಅಂತವರಿಗೆ 3 ದಿನಗಳ ಉಚಿತ ತರಬೇತಿಯನ್ನ ನಾವು ಆಯೋಜನೆ ಮಾಡ್ತೇವೆ. ಅದಲ್ಲದೆ ಸ್ವಸಹಾಯ ಸಂಘದ ಸದಸ್ಯರುಗಳು ಯಾರಿಗೆ ಇಂಡಿವಿಜುವಲ್ ಆಗಿ 40,000 ರೂಪಾಯಿ ಸಹಾಯಧನವನ್ನ ಪಡ್ಕೋತಾರೆ ಅವರು ಕೂಡ 1 ದಿನದ ಉಚಿತ ತರಬೇತಿಯನ್ನ ಆಯೋಜನೆ ಮಾಡಿಕೊಡ್ತೇವೆ. ಇನ್ನೊಂದು, ಈಗ ಈ ಒಂದು ಕಿರು ಆಹಾರ ಯೋಜನೆ ಅಡಿಯಲ್ಲಿ ಕೆಲವೊಂದು ಅರ್ಹರಲ್ಲದ ಚಟುವಟಿಕೆಗಳು ಇದಾವೆ ಅಂತ ಹೇಳ್ತಾ ಇದ್ದಾರೆ, ಅವು ಯಾವ್ದು, ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ರಿ. ಯಾಕಂದ್ರೆ ಈಗ ಕಿರು ಆಹಾರ ಉದ್ಯಮ ಅಂದ್ರೆ ಯಾವ್ದಾದ್ರು ಆರಂಭ ಮಾಡಕ್ ಅವರು ಉತ್ಸುಕ ತೋರಿಸ್ತಾರೆ, ಯಾವ್ದು ಇಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಾದ್ರೆ ಈ ಬಗ್ಗೆ ವಿಚಾರ ಮಾಡಲ್ಲ. ಈ ಯೋಜನೆಯ ಮುಖ್ಯ ಉದ್ದೇಶನೇ ಸಂಸ್ಕರಣೆ ಮತ್ತು ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ಅಂದ್ರೆ ಸಂಸ್ಕರಣೆ ಆಗಿರ್ಬೇಕು. ಹೌದು, ಯಾವ ಸಂಸ್ಕರಿಸದೇ ಇರುವಂತ ಆಹಾರ ಧಾನ್ಯಗಳು ಅಂದ್ರೆ ರಾಗಿ, ಭತ್ತ, ಜೋಳ ಇವನ್ನ ಸಂಸ್ಕರಣೆ ಮಾಡದಂಗೆ ನಿಮ್ಮ ಬಲ್ಕ್ ಸೇಲ್ ಮಾಡ್ತಾರಲ್ಲ ಆ ತರದನ್ನ ಇಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ. ಒಂದು ಲೆವೆಲ್ ಆಫ್ ಪ್ರೊಸೆಸಿಂಗ್ ಆಗಬೇಕು, ಅಂತವನ್ನ ಮಾಡಕ್ಕೆ ಮಾತ್ರ ಅವಕಾಶ ಇದೆ. ಉದಾಹರಣೆ, ಸಂಸ್ಕರಿಸದೇ ಇರುವಂತಹ ಹಾಲು, ಹಾಲಿನ ಪದಾರ್ಥ, ಅದನ್ನ ಮಾಡಕ್ಕೆ ಅವಕಾಶ ಇಲ್ಲ. ಮತ್ತೆ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಹಣ್ಣು ಮತ್ತು ತರಕಾರಿಗಳನ್ನ ಹಂಗೆ ನೇರವಾಗಿ ರೈತನಿಂದ ಕೊಂಡ್ಕೊ ಬಂದು ಮಾರಾಟ ಮಾಡ್ತಾರಲ್ಲ, ಅಂತವ್ರಿಗೆ ಕೂಡ ಯೋಜನೆಯಲ್ಲಿ ಅವಕಾಶ ಇಲ್ಲ. ಅದನ್ನೇ ನೆಕ್ಸ್ಟ್ ರೌಂಡ್ ಪ್ರೊಸೆಸಿಂಗ್ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಕಟಿಂಗ್ ಮಾಡ್ತಾರೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ, ಕ್ಯಾನಿಂಗ್ ಮಾಡ್ತಾರೆ. ಇದನ್ನ ಮಾಡಕ್ಕೆ ಅವಕಾಶ ಇದೆ. ಹೌದು. ಹಾಗೆ ಜೇನು, ಜೇನು ಸಾಕಣೆಗೆ ಅವಕಾಶ ಇಲ್ಲ. ಜೇನನ್ನ ತಗೊಂಡು ಸಂಸ್ಕರಣೆ ಮಾಡಿದ್ರೆ ಅದು ಖಂಡಿತ ಅವಕಾಶ ಇದೆ. ಹಾಗೆ ಕೋಳಿ, ಹಂದಿ, ಮೇಕೆ ಅಥವಾ ಪ್ರಾಣಿಗಳು, ಮೀನು, ಮಾಂಸ ಇವನ್ನ ವ್ಯಾಪಾರ ಮಾಡೋದಕ್ಕೆ ಇದ್ರೊಳಗೆ ಅವಕಾಶ ಇಲ್ಲ. ಮತ್ತೆ ಹೋಟೆಲ್ ಉದ್ದಿಮೆ ನಡೆಸೋದಕ್ಕೆ ಇತರದಕ್ಕೆ ಅವಕಾಶ ಇಲ್ಲ. ಸಂಸ್ಕರಣೆ ಮಾಡಿ ಮುಂದಿನ ಹಂತಕ್ಕೆ ಕೊಂಡೋಗುವಂತ ಯಾವುದೇ ಪದಾರ್ಥಗಳನ್ನ ಆಹಾರ ಮತ್ತು ಸಂಸ್ಕರಣೆಯಲ್ಲಿ ಇಲ್ಲಿ ಅವಕಾಶ ಮಾಡಲಾಗಿದೆ. ಇದಲ್ಲದೆ ಇನ್ನೊಂದು ವಿಚಾರವನ್ನ ಹೇಳಬೇಕಾಗ್ತದೆ ಇಲ್ಲಿ. ಈ ಪ್ರೊಸೆಸಿಂಗ್ ಮಾಡದಲ್ದೆ, ಪ್ರೊಸೆಸಿಂಗ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡದಲ್ದೆ ಈಗಿನ ಮಾರುಕಟ್ಟೆಗೆ ತಲುಪಬೇಕು ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನೀಸ್ ಜೊತೆಗೆ ನೀವು ಕಾಂಪೀಟ್ ಮಾಡಬೇಕು ಅಂದ್ರೆ ಬ್ರ್ಯಾಂಡಿಂಗ್ ಮಾಡಬೇಕು. ನಿಮ್ಮ ಪ್ರಾಡಕ್ಟ್ಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗದೆ ಹೊರತು ಖಂಡಿತ ಮಾರ್ಕೆಟಿಂಗ್ ಲಿಂಕ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೂ ಕೂಡ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ಮಾಡೋಕ್ಕೂ ಕೂಡ ಯೋಜನೆಯಲ್ಲಿ ಸಾಕಷ್ಟು ಅವಕಾಶಗಳಿದ್ದಾವೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮ ಅಥವಾ ಸಂಸ್ಕರಣಾ ಘಟಕವನ್ನ ಸ್ಥಾಪಿಸಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಅವರ ಒಂದು ಆದಾಯ ಹೆಚ್ಚಿಸಲಿಕ್ಕೂ ಕೂಡ ತುಂಬಾ ಪ್ರೋತ್ಸಾಹದಾಯಕವಾದ ಒಂದು ಯೋಜನೆಯನ್ನ ಹೊರತಂದಿದ್ದಾರೆ. ಸಾಕಷ್ಟು ಜನ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಉಪಯೋಗ ಪಡ್ಕೊಂಡವರ ಒಂದೆರಡು ಉದಾಹರಣೆ ಕೊಡಿ ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರೇ. ಈಗಾಗಲೇ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂತೆ ಪಲ್ಸ್ ಬೋರ್ಡ್ ಏನಿದೆ, ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ಏನಿದೆ, ಅವರು ಕೂಡ ನಮ್ಮ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ನಮ್ಮಿಂದ ಸಹಾಯಧನವನ್ನು ಪಡ್ಕೊಂಡಿದ್ದಾರೆ. ಅದಲ್ಲದೆ ಕಾಫಿ ಬೋರ್ಡ್ ಕೂಡ ನಮ್ಮಿಂದ ಬ್ರ್ಯಾಂಡಿಂಗ್ ಸೌಲಭ್ಯವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಪಡೆದರೆ ಅನುದಾನವನ್ನು ಪಡೆದರೆ. ಮತ್ತೆ ದಾವಣಗೆರೆ ಮತ್ತು ಚಿತ್ರದುರ್ಗ ಆರ್ಗಾನಿಕ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಏನಿದೆ ಅವರು ಕೂಡ ನಮ್ಮಿಂದ ಬ್ರ್ಯಾಂಡಿಂಗ್ ಆಗಿ ಸೌಲಭ್ಯವನ್ನು ಪಡ್ಕೊಂಡು ಮಾಡಿದ್ದಾರೆ. ಮತ್ತೆ ಈಗ ಅಲ್ಲದೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಿಎಫ್ಸಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಸ್ ಗಳು ಏನ್ ಮಾಡಿದೀವಿ ಅದಕ್ಕೂ ಕೂಡ ಮಾಡಿದ್ದಾರೆ. ಅದಲ್ಲದೆ ಈ ಯೋಜನೆಯಲ್ಲಿ ಸುಮಾರು 5114 ಕಿರು ಉದ್ದಿಮೆದಾರಿಗೆ ಸಾಲ ಸೌಲಭ್ಯವನ್ನ ಕಳೆದ ಯೋಜನೆ ಆರಂಭವಾದ್ರಿಂದ ಇಲ್ಲಿವರೆಗೆ ಕೊಟ್ಟಿದೆ. ಉದ್ದಿಮೆದಾರರಿಗೆ ಸುಮಾರು 581 crore ಅನುದಾನವನ್ನ, ಸಹಾಯಧನವನ್ನು ನೀಡೋದ್ರ ಮುಖಾಂತರ ಅಷ್ಟು ಲೋನ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅಂದ್ರೆ ಈಗ ಅದು ಲೋನ್ ತಗೊಂಡವರು ಸಾಕಷ್ಟು ಯಶಸ್ ಅನ್ನು ಕೂಡ ಕಂಡಿರಬಹುದು. ಖಂಡಿತವಾಗ್ಲೂ ಆತರ ಆಗಿದೆ. ಈಗ ಕರ್ನಾಟಕದ 31 ಜಿಲ್ಲೆಗಳಲ್ಲೂ ಕೂಡ ಇದು ಒಂದು ಸಹಾಯಧನ ಪಡ್ಕೊಂಡು ಈ ಒಂದು ಘಟಕ ಆರಂಭ ಮಾಡದಂತ ನಮ್ಮ ರೈತರು ಅಥವಾ ಉತ್ಸಾಹಿ ಯುವಕ ಯುವತಿಯರು ಈ ಯಶಸ್ ಅನ್ನು ಕೂಡ ಗಳಿಸಿರ್ಬೇಕಲ್ಲ. ಸಾಕಷ್ಟು ಉದ್ದಿಮೆದಾರರು ಇದನ್ನ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಈ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪ್ರಾಯೋಜಿತ ಯೋಜನೆಗಳು ಕೂಡ ಇದಾವೆ. ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಈಗ ಆಯ್ತು ಪ್ರೊಡಕ್ಷನ್ ಮಾಡಿದ್ವಿ, ಎಲ್ಲ ಮಾರಬೇಕು ಮಾಹಿತಿ ಇರೋದಿಲ್ಲ, ಅವ್ರನ್ನ ಹೊರಗಡೆ ಜನಕ್ಕೆ ಕನ್ಸ್ಯೂಮರ್ಸ್ ಗೆ ಅದನ್ನ ಪರಿಚಯ ಮಾಡ್ಕೊಳಕ್ ಅವಕಾಶಗಳಿರೋದಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಒಂದು ಮಾರ್ಕೆಟ್ ಲಿಂಕ್ ಕ್ರಿಯೇಟ್ ಮಾಡೋದು, ಮಾರ್ಕೆಟ್ ಲಿಂಕೇಜ್ ಕ್ರಿಯೇಟ್ ಮಾಡಕ್ಕೆ ಬಯರ್ ಟು ಸೆಲ್ಲರ್ ಮೀಟ್ಸ್ ಅಂತ ಮಾಡ್ತೀವಿ ನಾವು. ಸುಮಾರು 250-300 ಇದೇ ಯೋಜನೆಯಲ್ಲಿ PMFM ಯೋಜನೆಯಲ್ಲಿ ಬೆನಿಫಿಷರೀಸ್ ಆಗಿರುವಂತಹ ಉದ್ಯಮಿದಾರರು ಅವರು ಕೂಡ ಭಾಗವಹಿಸ್ತಾ ಇದ್ರು. ಮತ್ತೆ ಇಡೀ ದೇಶದಾದ್ಯಂತ ಸುಮಾರು ಖರೀದಿದಾರರು ಬಂದು ಭಾಗವಹಿಸಿದ್ರು. ಸೊ ಅವರಿಬ್ಬರು ಮಧ್ಯದಲ್ಲಿ ಮಾರ್ಕೆಟ್ ಲಿಂಕೇಜ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟು ಸಾಕಷ್ಟು ಅವರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ಆಯ್ತು ಡಾಕ್ಟರ್ ಎಚ್ ಕೆ ಶಿವಕುಮಾರ್ ಅವರೇ, ಪ್ರಸ್ತುತ ಕೆಪೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮ ಸಂಸ್ಕರಣೆ ಮತ್ತು ಈ ಘಟಕದ ಮೌಲ್ಯವರ್ಧನೆಯಲ್ಲಿ ರೈತರಿಗೆ ಯಾವ ತರ ಮೌಲ್ಯವರ್ಧನೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾ ಎಚ್ ಕೆ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಈಗ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ಕೇಳೋಣ ತತ್ವಪದವನ್ನು. ಇಂದೇ ತಾಪದೋಳೆ ಹರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸನಿಗಮ ಪದನಿಸ ಸಂಚಾರದಲ್ಲಿ ಮೇಘ ಅನುರಾಗದ ಅಲೆಯಲೆಯಾಗಿ ಜೀವನದ ಸಾಗರದಿ ತೇಲಿದೆ ಅಲೆ ಅಲೆಯಾಗಿ ಅನುರಾಗದ ಹೊಸ ಬಹುಜನ್ಮದ ನಮ್ಮ ಸಮುದ್ರಂತೆ ನಿನ್ನ ನುಡಿಯೇ ಸಂಗೀತದಂತೆ